ಬರೆಯದವು ನದ ಕವಿತೆ ಹಾಡಾಯಿತು. ಎದೆಯಲ್ಲಿ ನೆನಪಿನನು ಸುಖ ತಂದಿತು. ಬರೆಯದ ಮೌನದ ಕವಿತೆ ಹಾಡಾಯಿತು. ಎದೆಯಲ್ಲಿ ನೆನಪಿನನು ಸುಖ ತಂದಿತು. ಹೃದಯದಿ ಪ್ರೇಮ ತರಂಗ ನೀಮೀದಿದೆ, ಬದುಕಿಗೆ ನೂತನ ಅರ್ಥ ನೀ ನೀಡಿದೆ. ಸುಮಧುರ ಅನುಭವ ನೂರು ನಾ ನೋಡಿದೆ, ನಡೆಯುವ ಮುಂದಿನ ದಾರಿ ಮರೆಯಂದಿದೆ, ನಡೆಯಂದಿದೆ ಗುರಿ ತೋರಿದೆ. ಹೃದಯದಿ ಪ್ರೇಮ ತರಂಗ ನೀನೇಗಿದೆ, ಬದುಕಿಗೆ ನೂತನ ಅರ್ಥ ನೀನೀಡಿದೆ. ಸುಮಧುರ ಅನುಭವನು